ಈಗ ಕೇಳಿ ಸಿದ್ಧಲಿಂಗ ಪಟ್ಟಣ ಶೆಟ್ಟಿಯವರು ರಚಿತ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಮಣಿಗಳು ಶ್ರೇಧಾಲಂಕೃತ ಮಣ್ಣಿನ ಧಣಿಗಳು, ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು, ನಾಳಿನ ಪ್ರಗತಿಯ ಸತ್ಯದ ಕಣಿಗಳು, ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು. ಭಾರತ ಮಾತೆಯ ಕಣ್ಣಿನ ಮಣಿಗಳು ಶ್ರೇಧಾಲಂಕೃತ ಮಣ್ಣಿನ ಧಣಿಗಳು, ದಾಸ್ಯದ ಭ್ರಷ್ಟತೆ ಕಚ್ಚುವ ಪಣಿಗಳು, ನಾಳಿನ ಪ್ರಗತಿಯ ಸತ್ಯದ ಕಣಿಗಳು, ನಿಂದಿಹೆವು ತಾಯಿಯ ಸೇವೆಗೆ ನಿಂದಿಹೆವು. ¶¶

ಲಯ ಚಕ್ರ ಉರುಳುವ ಚರಿತ್ರ ಕಲ್ಪನೆ ನಮ್ಮದು. ಸೃಷ್ಟಿ ಸ್ಥಿತಿ ಲಯ ಚಕ್ರ ಉರುಳುವ ಚರಿತ್ರೆ ಕಲ್ಪನೆ.